ಮಾನಸಿಕ ಅನಾರೋಗ್ಯ ಯಾರಿಗೆ ಬೇಕಾದರೂ ಉಂಟಾಗಬಹುದು. ಆದರೆ ಇದು ದೆವ್ವ, ಭೂತ, ಜಾತಕ ದೋಷ, ಪಾಪದಿಂದ ಬರುವುದಿಲ್ಲ. ಮಾನಸಿಕ ಅನಾರೋಗ್ಯಕ್ಕೆ ಜೈವಿಕ, ಮಾನಸಿಕ, ಸಾಮಾಜಿಕ ಅಂಶಗಳೇ ಕಾರಣ. ಮೆದುಳಿನಲ್ಲಿ ಆಗುವಂತಹ ನ್ಯೂರೋಕೆಮಿಕಲ್ಸ್ ವ್ಯತ್ಯಾಸದಿಂದ ಉಂಟಾಗಬಹುದು. ಮಾನಸಿಕ ಸಮಸ್ಯೆಗಳು ಇದ್ದಲ್ಲಿ ಟೆಲಿಮಾನಸ್ 1441 ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ಪ್ರಕಟಣೆ: ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. करोड़ से ज्यादा लोगों को मुफ्त राशन सुनिश्चित किया. प्रधानमंत्री गरीब कल्याण अन्न योजना, मुफ्त राशन, खुशहाल जीवन. ಆತ್ಮೀಯ ಕಿಸರ್ವಾಣಿ ಕೇಳುಗ ರೈತ ಮಿತ್ರರಲ್ಲಿ ಶರಣು ಶರಣಾರ್ಥಿಗಳು. ಕೇಳುಗರೆ, ಇಂದಿನ ಕಿಸರ್ವಾಣಿ ಕಾರ್ಯಕ್ರಮದಲ್ಲಿ ಕೇಳೋಣ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಿಕೆ ಗ್ರಾಮದ ಹನುಮಂತ ರಾಮಯ್ಯ ದಾಸರ್ ಹಾಗೂ ತಂಡದವರಿಂದ ಭಜನಾ ಪದಗಳನ್ನು. ಕೊಡು ಬೇಗ ಧಿಯ ಮತಿ ಸರಸ್ವತಿ, ಕೊಡು ಬೇಗ, ಕೊಡು ಬೇಗ ಧಿಯ ಮತಿ ಸರಸ್ವತಿ, ಕೊಡು ಬೇಗ ದಿವ್ಯ ಮತಿ ಸರಸ್ವತಿ, ಕೊಡು ಬೇಗ, ಕೊಡು ಬೇಗ ದಿವ್ಯ ಮತಿ ಸರಸ್ವತಿ, ಕೊಡು ಬೇಗ. ರುಡ ಹರಿ ಹಯ ಮೋಗ ಸರಸ್ವತಿ, ಕೊಡು ಬೇಗ, ಕೊಡು ಬೇಗ ದಿವ್ಯ ಮತಿ ಸರಸ್ವತಿ, ಕೊಡು ಬೇಗ. ಇಂದಿರಾ ರಮನಾನ ಕಿರಿಯ ಸಾಶಯು ನೀನು, ಇಂದಿರಾ ರಮನಾನ ಕಿರಿಯ ಸಾಶಯು ನೀನು, ಬಂದನವಾದ ನದಿ, ಬಂದನವಾದ ನದಿ ನಿಂದು ನಮ್ಮ. ದಿವ್ಯ ಮತಿ ಸರಸ್ವತಿ, ಕೊಡು ಬೇಗ, ಕೊಡು ಬೇಗ ದಿವ್ಯ ಮತಿ ಸರಸ್ವತಿ, ಕೊಡು ಬೇಗ. ಅಖಿಲ ವಿದ್ಯಾಭಿಮಾನಿ ಅಜನ ಪತ್ತರ ರಾಣಿ, ಅಖಿಲ ವಿದ್ಯಾಭಿಮಾನಿ ಅಜನ ಪತ್ತರ ರಾಣಿ, ಸುಖವಿದ್ದು ಪಾಲಿಸು, ಸುಖವಿದ್ದು ಪಾಲಿಸು ಮನೆ. ಕೊಡು ಬೇಗ ದಿವ್ಯ ಮತಿ ಸರಸ್ವತಿ, ಕೊಡು ಬೇಗ, ಕೊಡು ಬೇಗ ದಿವ್ಯ ಮತಿ ಸರಸ್ವತಿ, ಕೊಡು ಬೇಗ. ಪತಿತ ಪಾವನ ನೀನು ಕತಿಯಂದು ನಂಬಿದೆ, ಪತಿತ ಪಾವನ ನೀನು ಕತಿಯಂದು ನಂಬಿದೆ, ಸತತ ಪುರ ಸರಸ್ವತಿ, ಕೊಡು ಬೇಗ, ಕೊಡು ಬೇಗ ದಿವ್ಯ ಮತಿ ಸರಸ್ವತಿ, ಕೊಡು ಬೇಗ. ಗುಡ ಹರಿ ಹಯ ಮುಗ ಕಡೆಯಲೇ ನಿಲ್ಲಾಯ, ಆ ಜೀವನ ಧ್ಯಾನ ಮನೋಜ ಮಾಡು ಶಿವನ ಧ್ಯಾನ ಮನೋಜ ಮಾಡು ಶಿವನ ಧ್ಯಾನ ಮನೋಜ ಕೂಡೆ ಕರುಣದಿ ಬೇಡಿದ ನೀವ ಮಾಡು ಶಿವನ ಧ್ಯಾನ ಮನುಜ ಮಾಡು ಬಾರದೆ ದಾಸನ ಮೇಲೆ ಇನ್ನು ದಯ ಬಾರದೆ ದಾಸನ ಮೇಲೆ ಇನ್ನು ದಯ ಬಾರದೆ ದಾಸನ ಮೇಲೆ ಇನ್ನು ದಯ ಬಾರದೆ ದಾಸನ ಮೇಲೆ ಶ್ರೀನಾಥ ಪುರಂದರ ವಿಠಲ ದಾಸನ ಮೇಲೆ ಮಾಡಿ ಮತ್ತೆ ಉಪಚಾರಗಳ ಮಾನಭಂಗವ ಮಾಡಿ ಮತ್ತೆ ಉಪಚಾರಗಳ ಏನು ಮಾಡಿದರಲ್ಲಿ ಇರಬಾರದಯ್ಯ ಏನು ಮಾಡಿದರಲ್ಲಿ ಇರಬಾರದಯ್ಯ ಮಾನಭಂಗವ ಮಾಡಿ ಮತ್ತೆ ಉಪಚಾರಗಳ ಮಾನಭಂಗವ ಮಾಡಿ ಮತ್ತೆ ಉಪಚಾರಗಳ ಏನು ಮಾಡಿದರಲ್ಲಿ ಇರಬಾರದಯ್ಯ ಏನು ಮಾಡಿದರಲ್ಲಿ ಇರಬಾರದಯ್ಯ ಏನು ಮಾಡಿ ಉಪಚಾರಗಳ ಮಾನಭಂಗವ ಮಾಡಿ ಮತ್ತೆ ಉಪಚಾರಗಳ ಏನು ಮಾಡಿದರಲ್ಲಿ ಇರಬಾರದಯ್ಯ ಏನು ಮಾಡಿದರಲ್ಲಿ ಇರಬಾರದಯ್ಯ ಮಾನಭಂಗವ ಮಾಡಿ ಮತ್ತೆ ಉಪಚಾರಗಳ ಮಾನಭಂಗವ ಮಾಡಿ ಮತ್ತೆ ಉಪಚಾರಗಳ ಏನು ಮಾಡಿದರಲ್ಲಿ ಇರಬಾರದಯ್ಯ ಏನು ಮಾಡಿದರಲ್ಲಿ ಇರಬಾರದಯ್ಯ ಕುಂದುಗಳ ನೆತ್ತಿ ಕುಚೋದ್ಯಕು ಮಂತ್ರಗಳ ಕುಂದುಗಳ ನೆತ್ತಿ ಕುಚೋದ್ಯಕು ಮಂತ್ರಗಳ ನೊಂದೊಂದು ವರ್ಣಗಳ ನೆತ್ತಿ ಜರೆದು ಮುಂದೆ ಬಂಗೀಚಿ ಹಿಂದೆ ಅಂಬಲಿಯ ನೀಡುವುದು ಮುಂದೆ ಬಂಗೀಚಿ ಹಿಂದೆ ಉಂಬಳಿಯ ನೀಡುವುದು ಮುಂದೆಲೆಯ ಕೊಯ್ದು ಮೂಡಿಗೆ ಹೂ ಮುಡಿಸಿದಂತೆ ಮುಂದೆಲೆಯ ಕೊಯ್ದು ಮೂಡಿಗೆ ಹೂ ಮುಡಿಸಿದಂತೆ ಮಾನಭಂಗವ ಮಾಡಿ ಉಪಚಾರಗಳ ಮಾನಭಂಗವ ಮಾಡಿ ಮತ್ತೆ ಉಪಚಾರಗಳ ಏನು ಮಾಡಿದರಲ್ಲಿ ಇರಬಾರದಯ್ಯ ಏನು ಮಾಡಿದರಲ್ಲಿ ಇರಬಾರದಯ್ಯ ನಗೆಗಿಡು ಮಾಡಿ ನಾಲ್ವರ ಮುಂದೆ ಮೊಗ ಗಡಿಸಿ ನಗೆಗಿಡು ಮಾಡಿ ನಾಲ್ವರ ಮುಂದೆ ಮಗ ಗಡಿಸಿ ಮಗಳೆ ಬರೆದು ಮಣ್ಣಿಸಿ ಲಾಲಿಸಿ ಮಿಗಿಲಾದ ವಸ್ತ್ರಗಳ ಕೂಪನಂಗಳಿನಿಯ ಮಿಗಿಲಾದ ವಸ್ತ್ರಗಳ ಕೂಪನಂಗಳಿನಿಯ ಸೊಗಲ ಮುಗ ಹರಿದು ಚಿನ್ನದ ಮೂಗ ಸಗಲ ಮುಗ ಹರಿದು ಚಿನ್ನದ ಮುಗ ನೀಡಂತೆ ಮಾನಭಂಗವ ಮಾಡಿ ಮತ್ತೆ ಉಪಚಾರಗಳ ಮಾನಭಂಗವ ಮಾಡಿ ಮತ್ತೆ ಉಪಚಾರಗಳ ಏನು ಮಾಡಿದರಲ್ಲಿ ಇರಬಾರದಯ್ಯ ಏನು ಮಾಡಿದರಲ್ಲಿ ಇರಬಾರದಯ್ಯ ಅರ್ಥ ಹೋದರೆ ಪ್ರಾಣ ಪ್ರಾಣ ಹೋದರೆ ಆನ ಅರ್ಥ ಹೋದರೆ ಪ್ರಾಣ ಪ್ರಾಣ ಹೋದರೆ ಮಾನ ವ್ಯರ್ಥವಾಗದ ಹಾಗೆ ಕಾಯಬೇಕು ಕರ್ತ ಶ್ರೀ ಪುರಂದರ ವಿಠಲರಾಯನ ಕರ್ತ ಶ್ರೀ ಮಾನಭಂಗವ ಮಾಡಿ ಮತ್ತೆ ಉಪಚಾರಗಳ ಮಾನಭಂಗವ ಮಾಡಿ ಮತ್ತೆ ಉಪಚಾರಗಳ ಬಾರದಯ್ಯ ಮಾನ ಭಂಗವ ಮಾಡಿ ಮತ್ತೆ ಉಪಚಾರಗಳ ಮಾನ ಭಂಗವ ಮಾಡಿ ಮತ್ತೆ ಉಪಚಾರಗಳ ಏನು ಮಾಡಿದರಲ್ಲಿ ಇರಬಾರದಯ್ಯ ಏನು ಮಾಡಿದರಲ್ಲಿ ಇರಬಾರದಯ್ಯ ಇರಬಾರದಯ್ಯ ಮಾಡೋ ಜಯಂಕಾರ ಮತಿವಂತ ಆತ್ಮೀಯ ಕೇಳುಗರೇ, ಇದುವರೆಗೆ ಬಾಗಲಕೋಟೆ ಜಿಲ್ಲೆ ಜಮಗಂಡಿ ತಾಲೂಕಿನ ಚಿಕ್ಕಪಡಸಲಿಗೆ ಗ್ರಾಮದ ಹನುಮಂತ ರಾಮಯ್ಯ ದಾಸರ ಹಾಗೂ ತಂಡದರಿಂದ ಭಜನಾ ಪದಗಳನ್ನು ಕೇಳ್ತಾ ಇದ್ರಿ. ಕಾವತೆ ಸಲ್ಲಕಂತ ಮಲ್ಲಿಕಾರ್ಜುನ ದರ್ಶನ ಮಾತ ಮಾಡಿ ಬರತಿವಂತೋ ಶರಣ ದೊಡ್ಡ ಕೊಟ್ಟವಯ್ಯಂತೋ ಏ ಬರುವಾಗ ಒಂದ ಲಿಂಗ ತರಬೇಕು ಸ್ವಾಮಿ ಇಲ್ಲೇ ಇರತ್ತ